ಇದು ಹೇಗೆ ಸಾಧ್ಯ ಹೇಳ್ಬೋದಾ? ಖಂಡಿತ ಹೇಳ್ಬಹುದು. ನನಗೆ ಚಿಕ್ಕಂದಿನಿಂದಲೇ ನನ್ನ ತೋಟದಲ್ಲಿ ಹಣ್ಣಿನ ಗಿಡಗಳು ಬೆಳೆಸುವಂತ ತುಂಬಾ ಆಸಕ್ತಿ ಇತ್ತು. ಒಂದು ದಿವಸ ನಮ್ಮ ನೆರೆಯ ಹಣ್ಣಿನ ತೋಟಕ್ಕೆ ಹೋಗಿದ್ದೆ. ಅದು ನೋಡುವಾಗ ಹೊರಗಿನಿಂದ ದೊಡ್ಡ ಕಾಡು ತರ ಕಾಣ್ತಿತ್ತು. ಒಳಗೆ ಹೋಗುವಾಗ ಬಹಳ ಆಶ್ಚರ್ಯ ಏನಿತ್ತು, ಒಂದು ಸ್ವರ್ಗ ತರ ನನಗೆ ಕಂಡಿತ್ತು. ಅದು ಎಲ್ಲ ವಿದೇಶಿ ಮೂಲದ ಹಣ್ಣಿನ ಗಿಡಗಳು. ಅದರಲ್ಲಿ ನಾನು A to Z ವರೆಗೆ ಎಲ್ಲ ಮಾಹಿತಿ ತಗೊಂಡೆ. ಇದು ಗಿಡ ಎಲ್ಲಿಂದ ಬಂತು ಸರ್, ಈ ಗಿಡದ ಹೆಸರೇನು, ಗಿಡ ಎಲ್ಲಿಂದ ತಂದು ನೆಟ್ಟದ್ದು, ನಾಟಿ ಮಾಡುದು ಹೇಗೆ, ಇದಕ್ಕೆ ಬಿಸಿಲು ಬೇಕಾ ಅಥವಾ ನೆರಳು ಬೇಕಾ, ನೀರು ಎಷ್ಟು ಬೇಕು, ಗೊಬ್ಬರ ಎಷ್ಟು ಬೇಕು ಅಂತ ಕೇಳುವಾಗ ಬಹುಶಃ ನನ್ನ ಮಾತಿನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವರಿಗೆ ತುಂಬಾ ಆಸಕ್ತಿ ಆಯಿತು. ಅವರು ಎಲ್ಲ ವಿಷಯವನ್ನು ಪಟ ಪಟ ಪಟ ಪಟ ನನಗೆ ಎಲ್ಲ ಬಿಡಿಸಿ ಹೇಳಿದರು. ಅವರೇ ಬಹುಶಃ ನನ್ನ ಆತ್ಮೀಯ ಗೆಳೆಯರು, ಈಗ ಪಾಪ ಅವರು ನಿಧನರಾಗಿದ್ದಾರೆ, ಡಾಕ್ಟರ್ LC Soans ಅಂತ. ಫಸ್ಟ್ಗೆ ಹೊರ ತೋಟಕ್ಕೆ ಒಳಗಡೆ ಹೋಗುವ ಒಂದು ಮರದಲ್ಲಿ ಕೆಂಪು ಕೆಂಪು ಕೆಂಪು ಹಣ್ಣು ಕಾಣ್ತಿತ್ತು. ಆ ಕೆಂಪು ಹಣ್ಣು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಸರ್ ಇದು ಏನಂತ ಕೇಳಿದೆ. ಕೇಳಿದ ತಕ್ಷಣ ಅದು ರಂಬುಟನ್ ಅಂತ ಹೇಳಿದ್ರು. ರಂಬುಟನ್ ಅಂದ್ರೆ ಏನಂತ ನಾನು ಕೇಳಿದೆ. ಅದು ವಿದೇಶಿ ಮೂಲದ ಹಣ್ಣು ಅಂತ ಹೇಳಿದ್ರು ಅವರು. ಅದು ಎಲ್ಲಿ ವಿದೇಶಿ, ಇದು ಮಲೇಷ್ಯಾ ದೇಶದ್ದು ಅಂತ. ಆ ಮಲೇಷ್ಯಾದ ಇಲ್ಲಿ ಆಗ್ತದ ಡಾಕ್ಟರ್ ಅಂತ ಕೇಳಿದ್ರು. ನೋಡಿ ಆಗಿದಲ್ಲ ಇದರಲ್ಲಿ ಅಂತ ಹೇಳಿದ್ರು ಅವರು. ಸರ್ ನನಗೆ ಒಂದು ಎರಡು ಹಣ್ಣು ಕೊಡಬೇಕು ತಿನ್ಲಿಕ್ಕೆ ಅಂದ್ರೆ ಅಷ್ಟೊಂದು ಆಸಕ್ತಿ ಇತ್ತು ನನಗೆ ಹಣ್ಣು ನೋಡುವಾಗ. ಕೆಲಸದವರನ್ನು ಕರೆದು ನನಗೆ ಎರಡು ಹಣ್ಣು ಕೊಟ್ಟರು. ಎರಡು ಹಣ್ಣು ಕೊಟ್ಟ ತಕ್ಷಣ ನಾನು ಕೇಳಿದೆ, ಸರ್ ಸರ್ ನನಗೆ ಒಂದು ಇದರದ್ದು ಗಿಡ ಸಿಗ್ಬಹುದು ಅಂತ ಕೇಳಿದೆ. ಅವರು ನನಗೆ ಆಯ್ತು ಗಿಡ ಕೊಡ್ತೇನೆ ನೋಡಿ, ಈಗ ಲೇಯರಿಂಗ್ ಮಾಡಿದ್ದೇವೆ ಅಂದ್ರೆ ಗೂಟಿ ಕಸಿ ಕಟ್ಟಿದ್ದೇವೆ, ಸೆಪ್ಟೆಂಬರ್ ಎಂಡಿಗೆ ನಿಮಗೆ ನಾನು ಗಿಡ ಕೊಡ್ತೇನೆ ಅಂತ ಹೇಳಿದರು. ಈಗ ಬೇರು ಬರ್ತಾ ಉಂಟು, ಅದು ಕಟ್ ಮಾಡಿ ಪ್ಯಾಕೆಟ್ಗೆ ಹಾಕಬೇಕು, ಒಂದು ತಿಂಗಳು ಸೆಟ್ ಆಗಬೇಕು, ಆಮೇಲೆ ನಿಮಗೆ ಗಿಡ ಕೊಡ್ತೇನೆ, ಒಂದು ತಿಂಗಳು ಆದ ನಂತರ ಸೆಪ್ಟೆಂಬರ್ ಎಂಡಿಗೆ ಬಂದ್ ಅಂತ ಹೇಳಿದ್ರು. ಆ ಟೈಮಲ್ಲಿ ಮೊಬೈಲ್ ಎಲ್ಲ ಫೋನ್ಗಳು ಇರಲಿಲ್ಲ ನನಗೆ. ನಾನು ಸೆಪ್ಟೆಂಬರ್ ಯಾವಾಗ ಬರ್ತದೆ ಅಂತ ಕಾದು ಕಾಯ್ತಾ ದಿವಸ ಆಗಲಿ ತಾರೀಖು ನೋಡುದು ಯಾವಾಗ, ಅಷ್ಟು ಆಸಕ್ತಿ ನನಗೆ ಆ ಗಿಡ ನನ್ನ ಕೈಗೆ ಸಿಕ್ಬೇಕಂತ. ಸೆಪ್ಟೆಂಬರ್ ಎಂಡ್ ಬಂತು, ನಾನು ಗಿಡ ಸಿಗ್ತದ ಸಿಗುದಿಲ್ವ, ಅವರಿಗೆ ನೆನಪುಂಟಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ಸೀದಾ ಹೋದೆ ಮುಡುಬಿದ್ರಿಂದ ನಮ್ಮ ಮನೆಯಿಂದ ಅವರ ತೋಟಕ್ಕೆ ಹೋಗಲಿಕ್ಕೆ ಸಾಧಾರಣ ಒಂದು 12 ಕಿಲೋಮೀಟರ್ ಆಗ್ತದೆ. ಹೋದೆ ಅಲ್ಲಿಗೆ, ಅಲ್ಲಿಗೆ ಹೋಗಿ ಹೋಗುವಾಗ ಅವರ ತಂದೆ ಸಿಕ್ಕಿದ್ರು. ಅವರ ತಂದೆ ಒಂದು ಮರದ ಬುಡದಲ್ಲಿ ಕಾಳು ಮೆಣಸಿನ ಗಿಡ ಹತ್ರ ಮಾತಾಡ್ತಾ ಇತ್ತು. ನನಗೆ ಅದೇ ಬೇಕಿತ್ತು. ನಾನು ಅವರ ಹತ್ರ ಮಾತಾಡುವಾಗ ನನಗೆ ಯಾಕೆ ಬಂದ್ರಿ ಅಂತ ಕೇಳಿದ್ರು. ನನಗೆ ಇಲ್ಲಿ ಯಾರೋ ಒಬ್ಬರು ಹಣ್ಣಿನ ಗಿಡ ಕೊಡ್ತೇನೆ ಅಂತ ಹೇಳಿದ್ರು ರಂಬುಟನು. ಅದು ನನ್ನ ಮಗ ಅಂತ ಮಗ ಇದ್ದಲ್ಲಿ ಕರೆದುಕೊಂಡು ಹೋದ್ರು. ಮತ್ತೆ ಅವರು ಕೂತ್ಕೊಳ್ಳಿ ಒಳ್ಳೆ ಮಾತಾಡಿದರು. ಮತ್ತೆ ಕೆಲಸದವರನ್ನು ಕರೆದು ನನಗೆ ಗಿಡ ಕೊಟ್ಟರು. ಇದು ಯಾವಾಗ, 1984 ವಿಶ್ವದಲ್ಲಿ ಅವರಿಗೆ ಮಲೇಷ್ಯಾದಿಂದ ಬಂದ ಗಿಡದಲ್ಲಿ ಫಸ್ಟ್ ಕಸಿ ಮಾಡಿ ಫಸ್ಟ್ ಗಿಡ ಸಿಕ್ಕಿದ್ದು ನನಗೆ. ನಾನು ಇದು ಹೇಗೆ ನಾಟಿ ಮಾಡುದಂತ ಸರ್ ಅಂತ ಕೇಳಿದೆ ಅವ್ರ ಹತ್ರ. ಕೇಳುವಾಗ ಅವರು ಹೇಳಿದ್ರು, ನಿಮ್ದು ಯಾವ ತರ ಜಾಗ, ನಮ್ದು ಗುಡ್ಡೆ ಜಾಗ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ದೊಡ್ಡ ಒಂದು 4 ಅಡಿ ಹೊಂಡ ಮಾಡಿ, 4 ಅಡಿಗೆಲ್ಲ ಹೊಂಡ ಮಾಡಿ ಮಣ್ಣನ್ನು ಲೂಸ್ ಮಾಡಿ ಕಾಡು ಮಣ್ಣು ತುಂಬಾ ತುಂಬಿಸಿ ಆ ಗಿಡ ನಾಟಿ ಮಾಡಿ ಅದಕ್ಕೆ ಬುಡದಲ್ಲಿ ಸುತ್ತ ತೇವಾಂಶ ಉಳಿಲಿಕ್ಕೆ ಮಲ್ಚಿಂಗ್ ಮಾಡಿ ಸ್ವಲ್ಪ ಒಂದು ವಾರ ನೆರಳು ಕೊಡಿ. ಯಾಕೆಂದ್ರೆ ಹೊಸದು ಗಿಡ ಅದು. ನಮ್ಮ ಮನೆಯಿಂದ ತೋಟಕ್ಕೆ ಸಾಧಾರಣ 1 ಕಿಲೋಮೀಟರ್ ದೂರ ಉಂಟು. ಅಲ್ಲಿಂದ ನಾನು ಕೊಡಪಾನದಿಂದ ದಿವಸಕ್ಕೆ 2 ಸಲ ನೀರು ಹಾಕಿದ್ದೆ. ಯಾಕೆ ಅಂದ್ರೆ ಇದು ಮಲೇಷ್ಯಾದ ಗಿಡ ಅಂತ ನನಗೆ ಅಷ್ಟೊಂದು ಸಂತೋಷ. ದಿವಸಕ್ಕೆ 2 ಸಲ ಬೆಳಿಗ್ಗೆ ಒಂದು ಸಾಯಂಕಾಲ ನೀರು ಹಾಕಿ 15 ದಿವಸ ನೀರು ಕೊಟ್ಟೆ, ಒಳ್ಳೆ ಚಿಗುರಿ ಗಿಡ ಬಂತು. ಸೆಕೆಂಡ್ ಇಯರ್ ಅದರಲ್ಲಿ ಹೂ ಬಂತು. 3ನೇ ವರ್ಷ ಫಸ್ಟ್ ಫಸಲ್ ಬರುವಾಗ ನನಗೆ 2 ಕೆಜಿ ಹಣ್ಣು ಸಿಕ್ಕಿತ್ತು. ಬಹುಶಃ ನನಗೆ ಎಷ್ಟು ಸಂತೋಷ ಅಂದ್ರೆ, ಒಂದು ಮಲೇಷ್ಯಾ ದೇಶದ ಹಣ್ಣಿನ ಗಿಡ ನನ್ನ ತೋಟದಲ್ಲಿ ಬಂತು, ಹಣ್ಣು ಆಯ್ತು. ಆವಾಗಿನಿಂದ ನನಗೆ ಆಸಕ್ತಿ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಪುನಃ ಅವರ ತೋಟಕ್ಕೆಲ್ಲ ಹೋಗಿ ಎಲ್ಲ ಅವರ ಪರ್ಮಿಷನ್ ಕೇಳಿದೆ, ಸರ್ ನಮ್ಗೆ ನಿಮ್ದೆಲ್ಲ ತೋಟ ಸುತ್ತಾಡಿಸಬೇಕು ಸರ್, ತೋಟ ನೋಡಬೇಕು, ತುಂಬಾ ಹಣ್ಣಿನ ಗಿಡಗಳು ಆಯ್ತು ಅಂದ್ರೆ ನೇರವಾಗಿ ಅವರೇ ಬಂದ್ರು. ಅವರೇ ಬಂದ್ರು ಎಲ್ಲ ಗಿಡಗಳ ಮಾಹಿತಿ ಕೊಟ್ಟರು. ನೋಡಿ ಇದು ಮ್ಯಾಂಗೋಸ್ಟೀನು, ಇದು ಮ್ಯಾಂಗೋಸ್ಟಿನ ಹಣ್ಣು ಅಂತ ತೋರಿಸಿದ್ರು. ಆವಾಗ ಅದರಲ್ಲಿ ಹಣ್ಣು ಇತ್ತು, ಬಹಳ ಚಂದ ಹಣ್ಣು, ಕೆಂಪು ಹಣ್ಣು. ಹಣ್ಣನ್ನು ತೆಗೆದು ತಿನ್ಲಿಕ್ಕೆ ಕೊಟ್ಟರು. ವಿಶೇಷ ರುಚಿ, ಭಯಂಕರ ಸಿಹಿ ಹಣ್ಣು. ಅದು ಪುನರ್ಪುಲಿ ಜಾತಿಗೆ ಸೇರಿದ ಹಣ್ಣು. ಗಿಡ ಉಂಟಾ ಸರ್? ಗಿಡ ಉಂಟು, ರೆಡಿ ಉಂಟು ಅಂತ ಹೇಳಿದ್ರು. ಗಿಡ ತಗೊಂಡು ಬಂದೆ. ಆಮೇಲೆ ವಾರಕ್ಕೆ ಒಂದೊಂದೊಂದು ಗಿಡ ತಂದು ನಾನು 13 ಗಿಡ ನನ್ನ ತೋಟದಲ್ಲಿ ನೆಟ್ಟಿದ್ದೇನೆ. ಈಗ ಭರ್ಜರಿ ಇಳುವರಿ ಕೊಡ್ತಾ ಉಂಟು. ಆನಂತರ ಪುನಃ ಒಂದು ಮರದ ಬುಡದಲ್ಲಿ ಕರೆದುಕೊಂಡು ಹೋದ್ರು. ಇದು ಅಬಿಯು ಅಂತ ಹಣ್ಣು, ಮೆಕ್ಸಿಕೋ ದೇಶದ ಹಣ್ಣು. ವರ್ಷಕ್ಕೆ 1-2 ಸಲ ಹಣ್ಣು ಬರ್ತದೆ. ಸ್ವಲ್ಪ ನೆರಳು ಬೇಕು ಅದಕ್ಕೆ, ಬಹಳ ಸಿಹಿ ಹಣ್ಣು. ಅದು ಕೂಡ ನಮ್ಮ ತೋಟದಲ್ಲಿ ನಾಟಿ ಮಾಡಿದ್ದೇನೆ, ಹಣ್ಣು ಆಗ್ತಾ ಉಂಟು. ರಂಬುಟನ್ ಗಿಡದಲ್ಲಿ, ನಂದೇ ಗಿಡದಲ್ಲಿ ನಾನು ಕಸಿ ಮಾಡಿ ಮಾಡಿ ಮಾಡಿ ಈಗ ಸಾಧಾರಣ ನಾನು 25 ಗಿಡಗಳನ್ನು ನಾನೇ ಸ್ವಂತ ಕಸಿ ಮಾಡಿ ನೆಟ್ಟಿದ್ದೇನೆ. ಅಬಿ ಒಂದು 4-5 ಗಿಡ ನೆಟ್ಟಿದ್ದೇನೆ. ಆನಂತರ ನನ್ನ ತೋಟದಲ್ಲಿ ಮೆಕ್ಸಿಕೋ ದೇಶದ ಒಂದು ಹಣ್ಣು, ಅದು ಅದರ ಹೆಸರು ಮ್ಯಾಮೆ ಸಪೋರ್ಟ್ ಅಂತ. ಅದು ಹಣ್ಣು ಆಗಲಿಕ್ಕೆ ಸಾಧಾರಣ 4-5 ವರ್ಷ ಬೇಕು. ಅದರಲ್ಲಿ ವಿಶೇಷ ಏನಂದ್ರೆ, ಸಣ್ಣ ಮೊಗ್ಗುವಾಗಿ ಹೂ ಅರಳಿ ಮಿಡಿಯಾಗಿ ಹಣ್ಣು ಆಗಲಿಕ್ಕೆ 1.5 ವರ್ಷ ಬೇಕು. 1.5 ವರ್ಷ ಬೇಕು. ಆದರೆ ಅದು 1 ಕೆಜಿಗಿಂತ ಮೇಲೆ ಬರ್ತದೆ ಒಂದು ಹಣ್ಣು. ಬಹಳ ಟೇಸ್ಟ್, ರುಚಿ, ಬಹಳ ಅದ್ಭುತ ರುಚಿ. ಅದಕ್ಕೆ ತೋಟದ ಹಾಗೆ ಕಾಣ್ಲಿಕ್ಕೆ ನಮ್ಮ ತೋಟದಲ್ಲಿ ಹೌದು ದೊಡ್ಡದು, ಅಷ್ಟು ದೊಡ್ಡದು ಹಣ್ಣು ಅದು. ಬಹಳ ಸಿಹಿ, ಅದು ಕೂಡ ನೆಟ್ಟಿದ್ದೇನೆ, ದೊಡ್ಡದು ಮರ ಆಗಿದೆ. ಆನಂತರ ಕೆಲವು ವೆರೈಟಿಗಳು, ಬರೋಬಾ, ಸಂತೋಲು, ಮತ್ತು ಬಿರೀಬ, ವೆಲ್ವೆಟ್ ಆ್ಯಪಲು, ಸ್ಟಾರ್ ಆ್ಯಪಲು, ವಾಟರ್ ಆ್ಯಪಲ್ ಅಲ್ಲಿ ಒಂದು 12 ವೆರೈಟಿ ಅವರೇ ಕೊಟ್ಟದ್ದು. ಹಾಗೆ ತುಂಬಾ ನಡ್ತಾ ನಡ್ತಾ ನನ್ನ ತೋಟದಲ್ಲಿ ಈಗ ತುಂಬಾ ಇದು ಹಣ್ಣಿನ ಗಿಡ ಆಗಿದೆ. ಜಬೋಟಿಕ ಗಿಡ ಕೂಡ ಇರಬಹುದು. ಜಬೋಟಿಕ ಗಿಡ ಒಂದು 6 ತಳಿಗಳನ್ನು ಕಲೆಕ್ಷನ್ ಮಾಡಿದ್ದೇನೆ. ಅದು ಎಲ್ಲರೂ ನಡ್ಬೋ, ರೈತರು ಸ್ವಲ್ಪ ಜಾಗ ಇದ್ದವರು ನಡ್ಬೋದಂತಾನೆ ಗಿಡ. ಅದು ದೊಡ್ಡ ಕುಂಡದಲ್ಲಿ ಕೂಡ ಬೆಳೆಸಬಹುದು. ಸಾಧಾರಣ 4 ವರ್ಷದಲ್ಲಿ ಫಸಲು ಬರ್ತದೆ. ಅದರಲ್ಲಿ ತುಂಬಾ ತಳಿಗಳು ಉಂಟು. ಸಾಧಾರಣ ಒಂದು 20-25 ತಳಿಗಳು ಉಂಟು. ನಾನೊಂದು 8 ತಳಿ ಕಲೆಕ್ಷನ್ ಮಾಡಿದ್ದೆ ಅದರಲ್ಲಿ. ಒಂದು ಸಬರ ಅಂತ, ಸಬರ ಬಹಳ ಒಳ್ಳೆ ರುಚಿ, ಕಪ್ಪು ಹಣ್ಣು, ದ್ರಾಕ್ಷ ಕ್ಷೇಪ್ ಬರ್ತದೆ, ಕಾಂಡದಿಂದ ಮೇಲೆವರೆಗೆ ತುಂಬಾ ಹಿಡಿತದೆ. ಮತ್ತೆ ಇನ್ನೊಂದು ವೆರೈಟಿ ಎಸ್ಕರ್ಲೆಟ್ ಅಂತ. ಈ 2 ವೆರೈಟಿ ನನ್ನ ಈಗ ಆಗ್ಲಿಕ್ಕೆ ಶುರು ಆಗಿದೆ. ಎಸ್ಕರ್ಲೆಟ್ ಸ್ವಲ್ಪ ದೊಡ್ಡ ಹಣ್ಣು, ಒಳಗಡೆ ಕೆಂಪು. ಹಾಗೆ ನಡ್ತಾ ನಡ್ತಾ ನಡ್ತಾ ಹೋಗುವಾಗ ತುಂಬಾ ಜನರು ವಿದೇಶಿ ಹಣ್ಣು, ನಾನು ಮಾರುಕಟ್ಟೆಗೆ ಎಲ್ಲ ಹೋಗುವಾಗ ಕೆಲವರು ನಮ್ಮ ತೋಟಕ್ಕೆ ಬರಲಿಕ್ಕೆ ಶುರು ಆದ್ರು. ನನಗೆ 1 ಕೆಜಿ ಕೊಡಿ, 2 ಕೆಜಿ ಕೊಡಿ, ಹಣ್ಣಿನ ರುಚಿ ನೋಡಿ ಅವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅವರಿಗೆ ಕೊಡುವಾಗ ಮಾರ್ಕೆಟ್ ಹಾಳು ಆಗಬಾರ್ದಂತ ಗುಣಮಟ್ಟದ ಹಣ್ಣುಗಳು, ಒಳ್ಳೆ ಆಕಾರ ಇರುವಂತದ್ದು ಅಂತದ್ದು ಹಣ್ಣುಗಳು ನಾನು ಅವರಿಗೆ ಕೊಡ್ತಿದ್ದೆ. ಹಾಗೆ ನನಗೆ ಅದು ಆಟೋಮೆಟಿಕ್ ಆಗಿ ಮಾರ್ಕೆಟ್ ಆಯಿತು. ಮತ್ತೆ ಕೂಡ ಅಷ್ಟೇ, ಕೆಲವರು ಅದರದ್ದು ಗಿಡ ಮಾಡಿ ಕೊಡ್ತೀರಾ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಹಾಗೆ ಕೆಲವರಿಗೆ ನಾನು ಅದರ ಗಿಡ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಮತ್ತೆ ತುಂಬಾ ಜನರಿಗೆ, ಶಾಲೆಯ ಮಕ್ಕಳಿಗೆ, ಮತ್ತೆ NSS ಕಾಲೇಜಿನ ಮಕ್ಕಳಿಗಳಿಗೆ, ತುಂಬಾ ಮಕ್ಕಳಿಗೆ ಹಣ್ಣಿನ ಬಗ್ಗೆ, ಅದರಲ್ಲಿ ಕೂಡ ಸಾವಯವದಲ್ಲಿ ಬೆಳೆಯಬೇಕು, ಈ ಹಣ್ಣಿನ ಗಿಡಗಳಿಗೆ ಯಾವ ರೋಗಗಳು ಇಲ್ಲ, ರೋಗ ರುಜಿನ ಇಲ್ಲ, ರಾಸಾಯನಿಕ ಗೊಬ್ಬರ ಅದು ಅಪೇಕ್ಷಿಸುವುದಿಲ್ಲ, ರಾಸಾಯನಿಕ ಗೊಬ್ಬರ ನಾವು ಹಾಕಲೇಬಾರದು, ಕಂಪೋಸ್ಟ್ ಗೊಬ್ಬರ ಕೊಡಬೇಕು ಅಥವಾ ಗೋಬರ್ ಗ್ಯಾಸ್ ಸ್ಲರಿ ಹಟ್ಟಿ ತೊಳೆದ ನೀರು ಕೊಟ್ಟರೆ ಚೆನ್ನಾಗಿ ಗಿಡ ಬರ್ತದೆ ಅಂತ ನಾನು ತುಂಬಾ ಜನರು ಮನವರಿಕೆ ಮಾಡಿ ನಮ್ಮ ತೋಟಕ್ಕೆ ಬಂದು ಹಣ್ಣುಗಳ ಕೊಂಡು ಹೋಗ್ತಾರೆ. ಆದ ನಂತರ ಗಿಡಗಳನ್ನು ಕೊಂಡು ಹೋಗ್ತಾರೆ. ನನಗೆ ಒಂದು ತುಂಬಾ ಸಂತೋಷ ಏನಂದ್ರೆ, ನನ್ನಲ್ಲಿ ಬಂದು ಮಾತು ಕೇಳಿ ಅವರು ಗಿಡ ತಕ್ಕೊಂಡು ಹೋಗ್ತಾರಲ್ಲ, ಪುನಃ ಅವರು ಗಿಡ ನಡ್ತಾರಲ್ಲ, ಅದು ಒಂದು ಸಂತೋಷ. ನನ್ನ ಕೆಲಸ ಇದೇನೆ, ಯಾರೊಬ್ಬರು ಗಿಡ ನಟ್ರೆ ನನಗೆ ತುಂಬಾ ಸಂತೋಷ ಆಗೋದು. ನಾನು ಸುಮ್ಮನೆ ಕೂರುದಿಲ್ಲ, ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಏನಾದ್ರು ಸಿಕ್ಕಿದ್ರೆ ನಾನು ಅವರ ಹತ್ರ ಈ ಹಣ್ಣಿನ ಗಿಡಗಳ ವಿಷಯ ಬಗ್ಗೆನೆ ಮಾತಾಡುದು. ನೋಡಿ ಮಾರ್ರೆ, ನಿಮ್ಗೆ ಸ್ವಲ್ಪ ಜಾಗ ಉಂಟಲ್ಲ, ಇಲ್ಲಿ ಸ್ವಲ್ಪ ಹಣ್ಣಿನ ಗಿಡ ನೆಡಿ, ಅಲ್ಲಿ ಸ್ವಲ್ಪ ಹಣ್ಣಿನ ಗಿಡ, ಏನು ಅಷ್ಟು ಕಷ್ಟ ಇಲ್ಲ, ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಕೊಟ್ಟರೆ ಸಾಕು, ರಾಸಾಯನಿಕ ಗೊಬ್ಬರ ಬೇಡ, ಕೀಟನಾಶಕ ಬೇಡ. ಬುಡದಲ್ಲಿ ನೀವು ಸಾವಯವ ಪದ್ಧತಿಯಲ್ಲೇ ಈ ಗಿಡಗಳನ್ನ ಬೆಳೆಸ್ತೀರಿ, ತರಕಾರಿ ಗಿಡ ಅಥವಾ ಹಣ್ಣಿನ ಗಿಡಗಳನ್ನ? ನಾನು ಹಣ್ಣಿನ ಗಿಡ, ತರಕಾರಿ ಗಿಡಗಳು ಎಲ್ಲ ಸಾವಯವದಲ್ಲೇ ಮಾಡುವುದು. ನಮ್ಮ ಯಾಕೆಂದ್ರೆ ನಮ್ಮ ಮನೇಲಿ ಆವಾಗ 4 ಎಮ್ಮೆಗಳು ಇದ್ದವು, ಬೇಕಾದಷ್ಟು ನಾವು ಗೊಬ್ಬರ ಮಾಡ್ತಿದ್ದೆವು. ನಾನು ರಾಸಾಯನಿಕ ಗೊಬ್ಬರ ಏನಂತ ಇಷ್ಟವರಿಗೆ ನಮ್ಮ ಮನೆಗೆ ಇಷ್ಟವರಿಗೆ ತರಲಿಲ್ಲ, ಅದನ್ನೇ ಯೂಸ್ ಮಾಡುವುದು. ಯಾವುದು ಹಟ್ಟಿ ಗೊಬ್ಬರ, ಗೊಬ್ಬರ ಗ್ಯಾಸ್ ಸ್ಲರಿ, ಹಟ್ಟಿ ತೊಳೆದ ನೀರನ್ನು ಯೂಸ್ ಮಾಡುವುದು. ಮತ್ತೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಸಾವಯವದಲ್ಲಿ ಬೆಳೆಯಬೇಕು, ರಾಸಾಯನಿಕ ಯೂಸ್ ಮಾಡಬಾರದು, ಕೆಲವು ಕೃಷಿ ತರಬೇತಿಗಳೆಲ್ಲ ಹೋಗ್ತಿದ್ದೆ ನಾನು. ಅದಕ್ಕೆ ನಾವು ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ಇದು ಮಾಡಬೇಕಂತ ಮತ್ತೆ ನನ್ನ ಮನದಲ್ಲಿ ಒಂದು ಕಂಡಿತು, ಸಾವಯವದಲ್ಲೇ ಯೂಸ್ ಮಾಡಿದ್ರೆ ಬಹಳ ಚೆನ್ನಾಗಿ ಗಿಡಗಳು ಬರ್ತವೆ, ಯಾವ ರೋಗ ರುಜಿನ ಇಲ್ಲ, ಮಣ್ಣಿಗೆ ನೀರು ಹಿಡಿದಿಡುವ ಒಳ್ಳೆ ಗುಣಗಳು ಇರ್ತವೆ, ಮಣ್ಣು ಫಲವತ್ತತೆ ಆಗ್ತದೆ, ಸೂಕ್ಷ್ಮಾಣು ಜೀವಿಗಳು ತುಂಬಾ ಅಭಿವೃದ್ಧಿ ಆಗ್ತವೆ, ಆನಂತರ ಗಿಡಗಳ ಬೇರುಗಳಿಗೆ ಉಸಿರಾಟಕ್ಕೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಮನವರಿಕೆ ಕಂಡು ನಾನು ಇಷ್ಟವರೆಗೆ ಸಾವಯವ ಗೊಬ್ಬರವನ್ನೇ ಯೂಸ್ ಮಾಡ್ತಿದ್ದೆ. ನನಗೆ ಯಾವಾಗಲೂ ಇದು ಸಾಯಂಕಾಲ ಒಂದು ರೇಡಿಯೋ ಕೇಳುವುದು, ಬೆಳಿಗ್ಗೆ ಟಿವಿಯಲ್ಲಿ ಕೃಷಿ ಸಂದರ್ಶನ ನೋಡುದು, ರಾಸಾಯನಿಕ ಕೊಟ್ಟು ನಾವು ಯಾಕೆ ಹಾಳು ಮಾಡಬೇಕು, ನಾವು ಕೊಟ್ಟು ಅಭ್ಯಾಸನೇ ಮಾಡಬಾರದು, ಸಾವಯವದಲ್ಲಿ ಒಳ್ಳೆ ಗಿಡಗಳು ಒಗ್ಗುತ್ತದೆ. ಇದರಲ್ಲಿ ವಿಶೇಷ ಏನಂದ್ರೆ, ಸಾವಯವವು ನಮ್ಮ ಶ್ರಮ ಕೇಳ್ತದೆ, ರಾಸಾಯನಿಕವು ನಮ್ಮ ದುಡ್ಡು ಕೇಳ್ತದೆ, ಇಷ್ಟೇ ಇದು ವಿಷಯ. ಮತ್ತೆ ಆ ಗಿಡಗಳಿಗೂ ಕೂಡ ಬಹುಶಃ ಆ ರೋಗ ನಿರೋಧಕ ಶಕ್ತಿ ಕೂಡ ಖಂಡಿತ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಮತ್ತೆ ಗಿಡಗಳು ಯಾವಾಗಲೂ ನೋಡುವಾಗ ಹಚ್ಚ ಹಸಿರು ಕಾಣ್ತವೆ, ಹಚ್ಚ ಹಸಿರು ಕಾಣ್ತದೆ. ಯಾವ್ದು ಗಿಡಗಳಿಗೆ ಎಲೆಗಳಿಗೆ ಚುಕ್ಕೆ ಇಲ್ಲ, ಡಾಟ್ಸ್ ಇರುವುದಿಲ್ಲ, ಏನು ಇರುವುದಿಲ್ಲ. ಒಟ್ಟಾರೆ ನಮ್ಮ ಆರೈಕೆ ಗಿಡಗಳ ಮೇಲೆ ಚೆನ್ನಾಗಿ ಇರಬೇಕು, ಗಿಡಗಳ ಮೇಲೆ ನಮ್ಗೆ ತುಂಬಾ ಪ್ರೀತಿ ಇರಬೇಕು, ಆವಾಗ ಗಿಡಗಳು ಒಳ್ಳೆ ಚೆನ್ನಾಗಿ ಬರ್ತವೆ. ಇದೀಗ ನೀವು ಹೇಳಿದ್ರಿ, ಸುಮಾರಷ್ಟು ವಿದೇಶಿ ತಳಿಯ ಹಣ್ಣಿನ ಗಿಡಗಳನ್ನ ನೀವು ನೆಟ್ಟಿದ್ದೀರಿ ಅಂತ, ಅದರಲ್ಲಿ ಫಲ ಕೂಡ ಬರ್ತಾ ಇದೆ. ಹೌದು, ಹಾಗಿದ್ರೆ ಸಾವಯವ ರೀತಿಯಲ್ಲಿ ನಾವು ಅದನ್ನ ಬೆಳೆಸಿದ್ರೆ ಅದು ಸೂಕ್ತ ಆಗತ್ತಾ? ಹೇಗೆ ಅದು ಸಾವಯವ ರೀತಿಯಲ್ಲಿ ಬೆಳೆದ್ರೆ ಸೂಕ್ತ ಆಗ್ತದೆ? ಇಳುವರಿ ಎಲ್ಲ ಬರ್ತದೆ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತದೆ. ಆದರೆ ಆ ಹಣ್ಣುಗಳನ್ನು ತೆಗೆದು 1 ಮನೆಯಲ್ಲಿ ಇಟ್ಟರು ಕೂಡ ಹಣ್ಣುಗಳು ಕೊಳೆಯುವುದಿಲ್ಲ, ಫಂಗಸ್ ಬರುವುದಿಲ್ಲ, ಮತ್ತೆ ತಿನ್ನುವಾಗ ವಿಶೇಷ ಅದಕ್ಕೆ ರುಚಿ ಇರ್ತದೆ. ಉದಾಹರಣೆಗೆ ನೀವು ನೋಡಿ, ಮಾರ್ಕೆಟ್ ಇಂದ ಮಾವು ನೀವು ಮನೆಗೆ ಕೊಂಡೋದ್ರೆ ಎಷ್ಟು ಕಲರ್ ಉಂಟು ಆ ಮಾವಿಗೆ, ಆ ಕಲರ್ ನೋಡಿ ಆಸಕ್ತಿ ಆಗ್ತದೆ. ಮನೆಗೆ ಹೋಗಿ ತಿನ್ನುವಾಗ ಸಪ್ಪೆ ಅದು, ಅದನ್ನ ನಾವು ತುಂಡು ಮಾಡಿದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಹುಳು ಇದೆ, ಕಪ್ಪಾಗಿದೆ, ಕೊಳ್ತು ಹೋಗಿದೆ ಅಂತ. ಅದೇ ಬಹಳ ರುಚಿಯಾಗಿರ್ತದೆ, ಹಾಳಾಗುದಿಲ್ಲ, ಮತ್ತೆ ಹಣ್ಣು ಮನೆಯಲ್ಲಿ ಇಟ್ಟರೆ ಅದಕ್ಕೆ ಬೂಸ್ಟ್ ಕೂಡ ಹಿಡಿಯುವುದಿಲ್ಲ, ಬಾಡುತ್ತದೆ ವಿನಯ ಕೊಳೆಯುವುದಿಲ್ಲ. ಹೌದು, ಈಗ ಮಾರುಕಟ್ಟೆಯಲ್ಲಿ ನೋಡಿದ್ರೆ ರಾಂಬುಟನ್ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ, ಅದು ಕೆಂಪು ಬಣ್ಣದಿಂದ ತುಂಬಾ ಆಕರ್ಷಿತವಾಗಿರುತ್ತೆ. ಈಗ ಆ ರೀತಿಯಾದಂತಹ ಹಣ್ಣಿನ ಗಿಡಗಳನ್ನ ಬೆಳೆಸುವಾಗ ಯಾವ್ದಾದ್ರು ರೋಗ ಅಥವಾ ಕೀಟದ ಸಮಸ್ಯೆ ಬರುತ್ತಾ ಹೇಗೆ? ಅಲ್ಲ, ಎಲ್ಲ ಸಾವಯವದಲ್ಲಿ ಹೆಚ್ಚಿನಾಗಿ ಹಣ್ಣಿನ ಗಿಡಗಳಿಗೆ ಯಾವುದು ರೋಗ ಕೂಡ ಬರುವುದಿಲ್ಲ ನನ್ನ ಲೆಕ್ಕದಲ್ಲಿ. ನಾನು ಈಗ ಇವತ್ತು ನಿನ್ನ ಅಲ್ಲ, ನಾನು 1979 ಕೃಷಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. 84 ನಾನು ಹಣ್ಣಿನ ಗಿಡಗಳು ನಡ್ತಾ ಹೋಗ್ತೇನೆ, ಇಷ್ಟವರೆಗೆ ಯಾವ ರೋಗ ಕಂಡಿಲ್ಲ ನನಗೆ. ಯಾಕಂದ್ರೆ ಸಾವಯವ, ಮತ್ತೆ ಕಾಲಕಾಲಕ್ಕೆ ಸರಿಯಾಗಿ ಅದಕ್ಕೆ ಸಮಯ ಪ್ರಕಾರ ಅದಕ್ಕೆ ನೀರು ಕೊಡ್ತೇನೆ, ಗೊಬ್ಬರ ಕೊಡ್ತೇನೆ, ಮತ್ತು ಗಿಡಗಳು ಮಳೆ ಬರುವ ಮುಂಚೆ ಹಣ್ಣು ಮುಗಿದ ತಕ್ಷಣ ಸ್ವಲ್ಪ ಪ್ರೂನಿಂಗ್ ಮಾಡ್ತೇನೆ. ಹೌದು, ಹೌದು. ನೀವು ಜಬೋಟಿಕ ಗಿಡ ಅಂತ ಹೇಳಿದ್ರಿ, ಹೌದು, ಅಥವಾ ರಾಂಬುಟನ್ ಗಿಡ ಆಗಿರ್ಬೋದು, ಈ ರೀತಿಯ ಹಣ್ಣಿನ ಗಿಡಗಳು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ಮರವಾಗಿ ಬೆಳೆಯುತ್ತೆ. ಹೌದು, ಇದರ ಪ್ರೂನಿಂಗ್ ಅವಶ್ಯಕತೆ ಇದೆಯಾ? ಮಾಡುದಿದ್ರೆ ಹೇಗೆ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಖಂಡಿತ, ಪ್ರೂನಿಂಗ್ ರಾಂಬುಟನ್ ಗೆ ಪ್ರೂನಿಂಗ್ ಅವಶ್ಯಕತೆ ಇದೆ. ಬಿಟ್ಟರೆ ದೊಡ್ಡದು ಮರ ಆಗ್ತದೆ, ದೊಡ್ಡದು ಮರ ಆಗ್ತದೆ ಕೊಯ್ಲಿಗೆ ನಮ್ಗೆ ಕಷ್ಟ ಆಗ್ತದೆ. ಹೌದು, ಹಣ್ಣು ಕೀಳುವಾಗ ಅದರ ಒಟ್ಟಿಗೆ ಕಾಯಿ ಬರ್ತದೆ, ತುಂಬಾ ಹಣ್ಣುಗಳು ಡ್ಯಾಮೇಜ್ ಆಗ್ತದೆ. ಹಣ್ಣು ಮುಗಿದ ತಕ್ಷಣ ಪ್ರೂನಿಂಗ್ ಮಾಡಬೇಕು, ಪ್ರೂನಿಂಗ್ ಮಾಡಿದ ತಕ್ಷಣ ಬುಡಕ್ಕೆ ಕೊಡಬೇಕು, ಗೊಬ್ಬರ ಕೊಡಬೇಕು, ಆವಾಗ ಒಳ್ಳೆ ಚಿಗುರು ನೆಕ್ಸ್ಟ್ ಇಯರ್ ಬಹಳ ಬೇಗ ಫಸಲು ಬರ್ತದೆ. ಹಾಗೆ ಪ್ರೂನಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಗಿಡಗಳನ್ನು ಕುಬ್ಜವಾಗಿ ಇಟ್ಟರೆ ನಮಗೆ ಕೊಯ್ಲಿಕ್ಕೆ ಈಸಿ ಆಗ್ತದೆ. ಯಾರ ಅವಶ್ಯಕತೆ ಇರುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ, ಚಿಕ್ಕದೊಂದು ಕೊಕ್ಕೆ ಇದ್ರೆ ಆಯ್ತು ಕೊಯ್ಲಿಕ್ಕೆ. ಹಾಗೆ ಹೌದು. ಈಗ ಮತ್ತೆ ಬಿಸಿಲು ಹೇಗೆ ಬೇಕು ಅಂದ್ರೆ, ಈಗ ಜಬೋಟಿಕ ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಕಾ, ಅಥವಾ ನೀವು ಹಣ್ಣುಗಳ ಬಗ್ಗೆ ಹೇಳಿದ್ರೆ ಯಾವ ಗಿಡಗಳಿಗೆ ಹೆಚ್ಚಿನ ಬಿಸಿಲು ಬೇಕು, ಯಾವ ಗಿಡಗಳಿಗೆ ಹೆಚ್ಚಿನ ಬಿಸಿಲು? ಜಬೋಟಿಕಕ್ಕೆ ಒಳ್ಳೆ ಬಿಸಿಲು ಬೇಕು, ಸ್ವಲ್ಪ ನೆರಳಿದ್ರೆ ಆಗ್ತದೆ, ಒಳ್ಳೆ ಬಿಸಿಲು ಇದ್ರೆ ಬಹಳ ಚೆನ್ನಾಗಿ ಬರ್ತದೆ. ರಂಬುಟನ್ಗೆ ಒಳ್ಳೆ ಎಷ್ಟು ಬಿಸಿಲು ಜಾಸ್ತಿ ಸಿಗ್ತದೆ ಅಷ್ಟು ಹಣ್ಣು ಸ್ವೀಟ್ ಬರ್ತದೆ, ಇಳುವರಿ ಕೂಡ ಜಾಸ್ತಿ ಬರ್ತದೆ, ನೆರಳಲ್ಲಿ ಕೂಡ ಆಗ್ತದೆ, ನೆರಳಲ್ಲಿ ಸ್ವಲ್ಪ ಇಳುವರಿ ಕಡಿಮೆ. ಆದ್ರೆ ಮ್ಯಾಂಗೋಸ್ಟನ್ಗೆ ಸ್ವಲ್ಪ 50% ನೆರಳು ಬೇಕು, ಬಿಸಿಲಾದ್ರೆ ಗಿಡ ಸುಟ್ಟು ಹೋಗ್ತದೆ. ಮತ್ತೆ ಇದಕ್ಕೆ ಕೂಡ ಯಾವುದು, ಅಬಿಗೆ ಕೂಡ 50% ನೆರಳು ಬೇಕು, ನೆರಳು ಬೇಕು, ಬೆಳಕು ಬೇಕು, ಚೆನ್ನಾಗಿ ಬೆಳೀತದೆ. ಬಿಸಿಲಿದ್ದರೆ ಆ ಗಿಡದ ಕಾಂಡ ಒಡಿತದೆ, ಯಾವುದಾದ್ರು ಅಬಿಯುದ್ದು, ಮತ್ತೆ ಗಿಡ ಹಳದಿ ಹಳದಿ ಆಗ್ತದೆ, ಬಿಸಿಲು ಅದಕ್ಕೆ ತಡೆಗೊಳ್ಳುವ ಶಕ್ತಿ ಇಲ್ಲ. ಅದಕ್ಕೆ ಬಹುಶಃ ಕೆಲವು ಗಿಡಗಳಿಗೆ ನೆರಳು ಬೇಕು, ಕೆಲವು ಗಿಡಗಳಿಗೆ ಇದು ಬೇಕು. ಈಗ ಮ್ಯಾಮೆ ಸಪೋಟಕ್ಕೆ ಒಳ್ಳೆ ಬಿಸಿಲು ಬೇಕು. ಬಹುಶಃ ಹೆಚ್ಚಿನ ಗಿಡಗಳಿಗೆ ಬಿಸಿಲಿದ್ದಷ್ಟು ಅದರ ಆ ಒಂದು ರುಚಿ ಜಾಸ್ತಿ ಇರುತ್ತೆ ಅಲ್ಲ? ಹೌದು. ಸರಿ, ಇನ್ನೀಗ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂತಹ ಬೇಡಿಕೆ ಇದೆ ಇಂತಹ ವಿದೇಶಿ ತಳಿಯ ಹಣ್ಣುಗಳಿಗೆ? ಮಾರುಕಟ್ಟೆಯಲ್ಲಿ ಅಂದ್ರೆ ಹಣ್ಣಿನ ಗುಣಮಟ್ಟ ನೋಡಿ, ಹಣ್ಣುಗಳ ಬಣ್ಣ ಆಕರ್ಷಣೆ ನೋಡಿ, ಇಂಥ ಹಣ್ಣುಗಳಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಇದು ಇರ್ತದೆ. ಕೆಲವು ಸಲ ಕೊಂಡೋದವರು ಉಂಟಲ್ಲ, ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದು ಕೇಳ್ತಾರೆ, ಒಂದು ವೇಳೆ ಮಾರ್ಕೆಟ್ಗೆ ನಾವು ಕೊಟ್ಟರೆ ಮಾರ್ಕೆಟ್ಗೆ ನಾನು ಕೊಡುದಿಲ್ಲ, ಅದು ಮೊನ್ನೆ ಹಣ್ಣು ಕೊಟ್ಟದ್ದು ಯಾರು ನನಗೆ, ನೀವು ಒಂದು ಹಣ್ಣು ಕೊಟ್ಟಿದ್ರೆ ಅದು ಯಾರು ಕೊಟ್ಟದ್ದು, ಆ ಹಣ್ಣನ್ನು ಇದ್ರೆ ನನಗೆ ಕೊಡಿ, ಅವರಿಗೆ ರುಚಿಯಲ್ಲಿ ವ್ಯತ್ಯಾಸ ಕಂಡಿರಬಹುದು, ಆ ಹಣ್ಣು ನನಗೆ ರುಚಿಯಲ್ಲಿ ಕೊಡಿ, ಇಲ್ಲಾದ್ರೆ ಯಾವಾಗ ಬರ್ತದೆ ನನಗೆ ಒಂದು ಫೋನ್ ಮಾಡಿ, ನನ್ನ ಫೋನ್ ನಂಬರ್ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಒಂದು ಮಾರುಕಟ್ಟೆ ಆಗ್ತದೆ. ಒಂದು ದಿವಸ ನಾನು ನೀವು ಹೇಳಿದ ಹಾಗೆ ಮಾರುಕಟ್ಟೆಗೆ ಒಂದು ಜ್ಯೂಸ್ ಅಂಗಡಿಗೆ ಸಪೋರ್ಟ್ ತಗೊಂಡು ಹೋಗಿದ್ದೆ, ಅಂದ್ರೆ ಚಿಕ್ಕು ನಮ್ದು ಕಾಲಪತ್ತಿ ಬಹಳ ಒಳ್ಳೆ ಚಿಕ್ಕು, ಏನು ಡ್ಯಾಮೇಜ್ ಇಲ್ಲ, ಏನು ಹುಳ ಇಲ್ಲ, ಹಾಳು ಇಲ್ಲ, ಏನಿಲ್ಲ. ಆ ಅಂಗಡಿಯವರು ಬಹಳ ಕಡಿಮೆ ರೇಟ್ ಅಲ್ಲಿ ಕೇಳಿದ, ಅದಕ್ಕೆ ನಾನು ಹೇಳಿದ್ದೆ ಇದರದೊಂದು ಜ್ಯೂಸ್ ಮಾಡಿ ಕುಡಿ ಮಾರ್ರೆ, ಅಲ್ಲ ನಮಗೆ ಘಟ್ಟದ ಮೇಲಿಂದ ಬೇಕಾದಷ್ಟು ಹಣ್ಣುಗಳು ಬರ್ತದೆ, ಅದು ಘಟ್ಟದ ಮೇಲಿಂದ ಬರಲಿ, ಈ ಹಣ್ಣನ್ನು ಮಾಡಿ ನೋಡಿ ಒಮ್ಮೆ ಜ್ಯೂಸ್. ಹೌದು, ಆ ಜ್ಯೂಸ್ ಕುಡಿಲಿಕ್ಕೆ ಬಂದವರು ಮಾರನ ದಿವಸ ಕೇಳ್ತಾರಂತೆ, ನಿನ್ನೆ ಒಂದು ನೀವು ಸಪೋಟದ ನನಗೆ ಹಣ್ಣು ಜ್ಯೂಸ್ ಕೊಟ್ಟಿದ್ರಲ್ಲ, ಆ ಸಪೋಟದ ಜ್ಯೂಸ್ ಕೊಡಿ ಅಂತ ಹಣ್ಣು ಇದ್ದರೆ. ಹಾಗೆ ನನಗೆ ಸಪೋಟದಲ್ಲಿ ಕೂಡ ಮಾರ್ಕೆಟ್ ಆಯ್ತು. ಒಂದಿನ ಸೆಲೂನಿಗೆ ನಾನು ತಲೆಯ ಕೂದಲು ತೆಗೆದುಕೊಂಡು ಹೋಗೋದಕ್ಕ ನಾನು ಚೀಲದಲ್ಲಿ ಕೊಂಡೋಗಿದ್ದೆ, ಅವರು ಸೆಲೂನ್ ಅವ್ರು ಹೇಳಿದ್ರು ಏನಂತ, ಅದು ಚಿಕ್ಕು ಎಲ್ಲಿಂದ, ಅದು ನಮ್ಮ ಮನೆಯಿಂದ ಕೊಡ್ತೀರಾ? ಕೊಡುವುದು ಎಷ್ಟು, ಇದು ಕಾಯಿ 2 ದಿವಸ ಅಲ್ಲಿ ಹಣ್ಣಾಗ್ತದೆ, 40 ರೂಪಾಯಿ ನನಗೆ ಕೊಡಬೇಕು. ಅವಲ್ಲಿ ಮಾರ್ಕೆಟ್ ಇಲ್ಲದು 30 ರೂಪಾಯಿ, 40 ರೂಪಾಯಿ ಕೊಟ್ಟರು. ತಕ್ಕೊಂಡೋಗ ಸೈಡಿನವ್ರು ನೋಡಿದ್ರು, ಅದು ಎಲ್ಲಿಂದ, ನನ್ನಿಂದ, ಸಿಗಬಹುದಾ? ಸಿಗ್ತದೆ. ಹಾಗೆ ಆಟೋಮೆಟಿಕ್ ಮಾರ್ಕೆಟ್ ಆಯ್ತು. ನಾವು ನಡುದೇ ಅಲ್ಲ, ಮಾರ್ಕೆಟ್ ಮಾಡ್ಲಿಕ್ಕೆ ಗೊತ್ತಾಗಬೇಕು. ಮಾರ್ಕೆಟ್ ಮಾಡಿದ್ರೆ ನಮ್ಗೆ ಫುಲ್ ಲಾಸ್, ಯಾಕಂದ್ರೆ ನಾವು ಕಷ್ಟ ಪಡುವುದು, ನಾವು ಉತ್ಪಾದನೆ ಮಾಡುವುದು, ವ್ಯಾಪಾರದವರು ದುಡ್ಡು ಮಾಡುವುದು. ಅದಲ್ಲದೆ ಈಗ ಮಾರುಕಟ್ಟೆಯಲ್ಲಿ ವಿದೇಶಿ ತಳಿಯ ಹಣ್ಣುಗಳಿಗೆ ವಿಶಿಷ್ಟವಾದಂತಹ ಬೆಲೆ ಕೂಡ ಇದೆ, ಬೇಡಿಕೆ ಕೂಡ ಇದೆ. ತುಂಬಾ ಜನ ಕೇಳ್ತಾರೆ, ಇಷ್ಟಪಡ್ತಾರೆ, ತಿನ್ಬೇಕು, ರುಚಿ ನೋಡ್ಬೇಕು. ಈಗ ಡ್ರಾಗನ್ ಫ್ರೂಟ್ ಅದು ಕೂಡ ಬಹುಶಃ ವಿದೇಶಿ ತಳಿಯ ಹಣ್ಣು ಅಲ್ವಾ? ಹೌದು, ಅದು ಬಹಳ ಸುಲಭದಲ್ಲಿ ಆಗುವಂತದ್ದು ಹಣ್ಣು. ಅದಕ್ಕೆ ಒಳ್ಳೆ ಬಿಸಿಲು ಬೇಕು, ಬಹಳ ನೀರು ಕಡಿಮೆ, ಮತ್ತೆ ಯಾವ ರೋಗ ಕೂಡ ಇಲ್ಲ. ಗಿಡಕ್ಕೆ ಜಾಸ್ತಿ ನೀರು ಕೊಟ್ಟರೆ ಅದಕ್ಕೆ ರೋಗ ಬರ್ತದೆ, ಫಂಗಸ್ ಅಟ್ಯಾಕ್ ಆಗ್ತದೆ. ಅದು ನಾಟಿ ಮಾಡಿ ಸಾಧಾರಣ 12-13 ತಿಂಗಳಲ್ಲಿ ಫಸಲು ಬರ್ತದೆ. ಅದರಲ್ಲೂ ಬೇರೆ ಬೇರೆ ಬಣ್ಣಗಳಿವೆ, ಬಣ್ಣಗಳು ಉಂಟು. ಅದರಲ್ಲಿ ಒಳಗಡೆ ಬಿಟ್ಟುಡು ಬಣ್ಣದ್ದು ಬಹಳ ಆಕರ್ಷಕ ಹಣ್ಣು, ಅದು ಒಳ್ಳೆ ರುಚಿಯೂ ಕೂಡ ಇದೆ. ಮತ್ತೆ ಯಾವ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ ಅದಕ್ಕೆ, ಅದು ಮುಖ್ಯ. ಅದು ಯಾಕೆಂದ್ರೆ ಗಿಡಗಳಿಗೆ ಮುಳ್ಳು ಇದ್ದ ಕಾರಣ ಅದಕ್ಕೆ ಯಾವ ಕಾಡು ಪ್ರಾಣಿಗಳಿಗೆ ಹಾವಳಿ ಮಾಡಿದಿಲ್ಲ. ವಿಶೇಷವಾಗಿ ನಾನು ಇಷ್ಟೆಲ್ಲ ತೋಟದಲ್ಲಿ ಹಣ್ಣಿನ ಬೆಳೆಗಳು ಬೆಳೆದಿದ್ದೇವಲ್ಲ, ವಿಪರೀತ ನಮಗೆ ಮಂಗಗಳ ಕಾಟ, ಎಂತ ಮಂಗಗಳ ಕಾಟ. ಈಗ ನೋಡಿದ ಹಣ್ಣು ಈಗ ಸಿಗ್ತಲ್ಲ, ಅದಕ್ಕೆ ನಾವು ಕಾಯ್ತಾ ಇರಬೇಕು. ಅಷ್ಟೇ ಅಲ್ಲದೆ ನಾನು ಈಗ ವಿದೇಶಿ ಮೂಲದ ಹಲಸಿನ ಹಣ್ಣಿನ ಗಿಡಗಳು ನಾಟಿ ಮಾಡಿದ್ದೇನೆ. ಅದರ ಬಗ್ಗೆ ಹೇಳಿ, ಯಾಕೆಂದ್ರೆ ಇತ್ತೀಚೆಗೆ ಹಲಸಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಹೌದು, ಯಾಕೆಂದ್ರೆ ಹಲಸಿನ ಹಣ್ಣಿನಲ್ಲಿ ಮೌಲ್ಯವರ್ಧನೆ ಮಾಡಿ ತುಂಬಾ ದುಡ್ಡು ಬರ್ತದೆ ಹಲಸಿನಲ್ಲಿ. ಯಾಕಂದ್ರೆ ಅದರ ಜ್ಯೂಸ್ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಆನಂತರ ಗಟ್ಟಿ ಮಾಡ್ತಾರೆ, ಅದರದ್ದು ಎಂತ ಏನೇನೆಲ್ಲ ಸಾಧ್ಯ ಉಂಟು ಅದೆಲ್ಲ ಮಾಡ್ತಾರೆ, ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ. ಅದು ಮತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ವಿಷವಿಲ್ಲದ ಹಣ್ಣು ಅಂದ್ರೆ ಹಲಸು ಮಾತ್ರ. ಎಲ್ಲ ಹಣ್ಣುಗಳಿಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಕೊಡ್ತಾರೆ, ಇದಕ್ಕೆ ಕೊಡುದಿಲ್ಲ. ಇದರಲ್ಲಿ ನಮ್ಮ ದೇಶದ ಹಣ್ಣುಗಳು ದೊಡ್ಡದು ಮರಗಳು ಆಗ್ತವೆ, ಮತ್ತೆ ಹಣ್ಣಾಗಲಿಕ್ಕೆ 7-8-10 ವರ್ಷ ಬೇಕು. ಇದು ವಿದೇಶಿ ಮೂಲದ ಹಣ್ಣುಗಳು, ಯಾವುದು ಉದಾಹರಣೆಗೆ ಪ್ರಕಾಶ್ ಚಂದ್ರ, J33, ಡೆಂಗು ಸೂರ್ಯ, ಸಿಂಗಾಪುರ್ ಓಡ, ಚಂದ್ರ ಹಲಸು, ಇಂಥದ್ದೆಲ್ಲ ಕಾಂಬೋಡಿಯಾ ಹಲಸು, ವಿಯೆಟ್ನಾಂ ಸೂಪರ್ ಅರ್ಲಿ, ಇಂಥದ್ದು ಹಲಸು 1-2 ವರ್ಷದಲ್ಲಿ ಫಸಲು ಬರ್ತದೆ, ಅಕಾಲಿಕ ಕಾಲದಲ್ಲಿ ಫಸಲು ಬರ್ತದೆ. ನಮಗೆ ಹಲಸು ನಮ್ಮ ಮರದಲ್ಲಿ ಹಲಸು ಆಗುವಾಗ ಇದರಲ್ಲಿ ಹಲಸು ಮುಗಿಯುತ್ತದೆ. ಉದಾಹರಣೆಗೆ ಸ್ವರ್ಣ ಸಂಕ್ರಾಂತಿ ಆದ ನಂತರ ಹಣ್ಣಿನ ಮಿಡಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನವೆಂಬರ್ ಅಲ್ಲಿ 7 ಗುಜ್ಜೆ ನಮಗೆ ಸಿಗ್ತವೆ. ಆವಾಗ ಮಾರುಕಟ್ಟೆಯಲ್ಲಿ ಎಲ್ಲ ಸಂಕ್ರಾಂತಿ ಆದ ಮೇಲೆ ಎಲ್ಲ ಹರಿದಿನ ಹಬ್ಬಗಳು ಸ್ಟಾರ್ಟ್ ಆಗ್ತವೆ. ಆವಾಗ ಹೆಚ್ಚಿನವರು ಮಾಡುದು 7 ಗುಜ್ಜೆ ಮತ್ತು ಕಡಲೆ. ಆವಾಗ 7 ಗುಜ್ಜೆಗೆ ಕೆಜಿಗೆ ನಮಗೆ 80 ರೂಪಾಯಿ ಸಿಗ್ತದೆ. ಮತ್ತೆ ವಿಶೇಷ ಏನು ಪೋಷಣೆ ಬೇಡ, ಎಂತ ಬಂಜರು ಭೂಮಿಯಲ್ಲಿ ಕೂಡ ನಡಬಹುದು. ಅಡಿಕೆ ತೋಟ ಇದ್ದವರು ಅಡಿಕೆ ತೋಟದ ಸೈಡ್ ಅಲ್ಲಿ ಕೂಡ ಇದು ನಡಬಹುದು. ವರ್ಷ ಪೂರ್ತಿ ನಿಮಗೆ ಹಲಸಿನ ವರ್ಷ ಪೂರ್ತಿ ಹಲಸಿನ ಹಣ್ಣು ಸಿಗ್ತದೆ. ಈಗ ನನ್ನಲ್ಲಿ ಹಲಸು 1-2-3 ಗಿಡದಲ್ಲಿ ಆಗ್ತಾ ಉಂಟು. ಸಾಧಾರಣ 25 ಗಿಡ ನಟ್ಟಿದ್ದೇನೆ, ಇನ್ನು ಆಗ್ಬೇಕು ಕೆಲವು. ಎಷ್ಟು ಜನ ಕೇಳ್ತಾ ಬರ್ತಾರೆ ಮನೆಯಲ್ಲಿ, ಎಷ್ಟು ಜನ ಕೇಳ್ತಾ ಬರ್ತಾರೆ ಹಲಸು ಉಂಟ ಹಲಸು ಉಂಟ, ಮೊನ್ನೆ ನೀವು ಕೊಟ್ಟದ್ದು ಹಲಸು ಬಹಳ ಟೇಸ್ಟ್ ಇತ್ತು, ಒಂದು ಹಲಸು ಕೊಡಿ ಅಂತ. ಹಲಸು ಕೊಡ್ಲಿಕ್ಕೆ ಇಲ್ಲ, ಯಾಕಂದ್ರೆ ಅಷ್ಟು ಮಂಗಗಳ ಕಾಟ ನಮ್ಮಲ್ಲಿ ವಿಪರೀತ. ತುಂಬಾ ಜನರಿಗೆ ನಾನು ಹಲಸಿನ ಗಿಡ ತಂದು ಕೊಟ್ಟಿದ್ದೇನೆ ನಮ್ಮ ಊರಲ್ಲಿ. ಕೆಲವರಲ್ಲಿ ಹಲಸು ಆಗ್ತಾ ಉಂಟು, ಎಲ್ಲರಿಗೆ ಖುಷಿ ಆಗ್ತದೆ. ಎಲ್ಲರೂ ಹೇಳ್ತಾರೆ ನೀವು ಅವರಲ್ಲಿ ಹೋಗಿ ಮಾರಿ, ಅವರಲ್ಲಿ ಗಿಡ ತಗೊಳ್ಳಿ. ಅವರೆಲ್ಲ ಮಾಹಿತಿ ಕೊಡ್ತಾರೆ ಯಾವ ನರ್ಸರಿಯಲ್ಲಿ ಗುಣಮಟ್ಟದ ಗಿಡ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾನು ಹೇಳಿದ್ದು ನೀವು ಕೃಷಿ ವಿಶ್ವಕೋಶ ಅಂತ. ಅಲ್ಲ, ನನಗೆ ಮೂಡಿಬಿದ್ರಿಯಲ್ಲಿ ಡಾಕ್ಟರ್ ಎಲ್ಸಿ ಸೋನ್ಸ್, ನಾನು ಅಲ್ಲಿ ಅವ್ರ ತೋಟಕ್ಕೆ ಹೋದ್ರೆ ಸಾಕು, ಅಲ್ಲಿ ಯಾರಾದ್ರೂ ಟೂರಿಸ್ಟ್ ಬರ್ತಾರೆ ಇವರದ್ದು ನಿಮ್ಗೆ ಪರಿಚಯ ಉಂಟು, ಇವರು ನಡೆದಾಡುವ ಡಿಕ್ಷನರಿ ಅಂತ ಹೇಳ್ತಾರೆ. ನನ್ನದು ಏನು ಎಜುಕೇಶನ್ ಇಲ್ಲ, ನಾನು ಕೃಷಿಯಲ್ಲಿ ಯಾವ್ದು ಡಿಗ್ರಿ ಕೂಡ ಮಾಡ್ಲಿಲ್ಲ, ಎಂತದ್ದು ಮಾಡ್ಲಿಲ್ಲ. ಆದ್ರೆ ಒಂದು ಆಸಕ್ತಿ ಉಂಟು, ಎಲ್ಲ ನಿಮ್ಮ ಅನುಭವವೇ. ಎಷ್ಟು ದೊಡ್ಡ ವಿಜ್ಞಾನಿಗಳಾಗ್ಲಿ ಏನೂ ಆಗ್ಲಿ, ಅವರಲ್ಲಿ ನಾನು ನೇರವಾಗಿ ಮಾತಾಡ್ತೇನೆ. ಎಲ್ಲಿಗೆ ಸಿಗ್ತದೆ ಗಿಡ, ಎಲ್ಲಿ ಸಿಗ್ತದೆ, ನಿಮ್ಮಲ್ಲಿ ಗಿಡ ಇಲ್ಲ ನೀವು ಯಾಕೆ ಮಾಡುದಿಲ್ಲ, ನಾನು ಅದೊಂದು ಪ್ರಶ್ನೆ ಕೇಳ್ತೇನೆ. ಯಾಕಂದ್ರೆ ಹೆಚ್ಚಿನ ಡಿಪಾರ್ಟ್ಮೆಂಟ್ ಅಲ್ಲಿ ಗಿಡ ಇರುದಿಲ್ಲ, ಅವ್ರು ಹೇಳಿದ್ರು ನಮ್ಮಲ್ಲಿ ಕಸಿ ಮಾಡ್ಲಿಕ್ಕೆ ಜನ ಇಲ್ಲ ಅಂತ. ಹಾಗಿದ್ರೆ ಇನ್ನೂ ಒಂದೀಗ ನೀವು ಕಸಿ ಬಗ್ಗೆ ಮಾತಾಡಿದ್ರೆ, ಈ ಗಿಡಗಳು ಕಸಿ ರೀತಿಯಲ್ಲಿ ಬೆಳೆಸಿದ್ರೆ ನಮಗೆ ಫಲ ಬೇಗ ಕೊಡುವ ಸಾಧ್ಯತೆ ಜಾಸ್ತಿ. ಏನಂದ್ರೆ ಅದೇ ಗುಣಮಟ್ಟದ ಹಣ್ಣು ಬರ್ತದೆ. ಹೌದು, ಈಗ ಉದಾಹರಣೆಗೆ ಹಲಸಿನ ಗಿಡ ಬೀಜದಿಂದ ಮಾಡಿ ನೆಟ್ರೆ ಅದರಲ್ಲಿ ಒಂದು ಗಟ್ಟಿ ಸೊಳೆದ್ದು ಮತ್ತೆ ಇನ್ನೊಂದು ಮೆತ್ತನೆ, ಅದಕ್ಕೆ ಅಂಬಲಿ ಅಂತ ಹೇಳ್ತೇವೆ, ಆ ರೀತಿ ಬರುವ ಚಾನ್ಸ್ ಉಂಟು. ಮತ್ತೆ ಅದೇ ಸೈಜ್ ಬರುದಿಲ್ಲ, ಅದೇ ಕಲರ್ ಬರುವುದಿಲ್ಲ. ಅದು ಕಸಿ ಮಾಡುದು ಏನಂದ್ರೆ ಆ ತಾಯಿ ಮರದ ಗುಣ ಬರ್ಲಿಕ್ಕೆ ಕಸಿ ಮಾಡುದು. ಇತ್ತೀಚೆಗೆ ಕಣ್ಣು ಕಸಿ ಬಹಳ ಜನಪ್ರಿಯವಾಗಿದೆ, ಬಹಳ ಫಾಸ್ಟ್ ಗಿಡ ಬೆಳೀತದೆ, ಬಹಳ ಬೇಗ ಹಣ್ಣು ಕೊಡ್ತದೆ. ನೀವು ಡ್ರಾಗನ್ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲಿ ರೋಗ ಬರುವಂತದ್ದು ಸಾಧ್ಯತೆ ಕಮ್ಮಿ ಬೇರೆ ಗಿಡಗಳಿಗೆ ಅಥವಾ ಬೇರೆ ಹಣ್ಣುಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಅಂತ. ಅದ್ ಹಾಗಿದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡಗಳಿದೆ, ಜಾಗ ಬರಡು ಭೂಮಿ ಇದೆ, ಆ ರೀತಿಯ ಜಾಗಗಳಲ್ಲಿ ನಾವು ಅದನ್ನ ಮಾಡಬಹುದು ಅಂತ ನೀವು ಹೇಳ್ತೀರಿ. ಹೌದು, ಅದು ಖಂಡಿತ ನೋಡಬಹುದು. ನೋಡಿ, ನಾನು ಒಬ್ಬರಿಗೆ ಕಾರ್ಕಳದಲ್ಲಿ ಒಬ್ಬರಿಗೆ ತೋಟ ಮಾಡಿ ಕೊಟ್ಟಿದ್ದೇನೆ, ಅವರಿಗೆ ತೋಟದ ಬಗ್ಗೆ ಏನು ಗೊತ್ತಿರಲಿಲ್ಲ. ಅವರ ಮಕ್ಕಳು ವಿದೇಶದಲ್ಲಿ ಇದ್ದವರು, ಅವ್ರು ಹೇಳಿದ್ರಂತೆ ನಮ್ಗೆ ಇದು ಬೇಡ, ಯಾವುದು ಅಡಿಕೆ ತೋಟ ಮಾಡುದು ಬೇಡ, ನಾವು ಊರಿಗೆ ಬಂದ್ರೆ ನಮ್ಗೆ ಶೀಳ ಗುಡ್ಲಿಕ್ಕೆ 1-4 ತೆಂಗಿನ ಗಿಡ ನಡಿ, ಮತ್ತು ಎಷ್ಟು ವೆರೈಟಿ ಹಣ್ಣಿನ ಗಿಡ ಇದೆ, ಎಲ್ಲ ಗಿಡ ನಡಿ ಅಂತ 3.5 ಎಕರೆಯಲ್ಲಿ ಅವರು ತುಂಬಾ ಹಣ್ಣಿನ ಗಿಡ ಎಲ್ಲ ನಾನು ಗೈಡೆನ್ಸ್ ಗಿಡ ತಂದು ಕೊಡ್ಲಿಕ್ಕೆ ಈ ತರ ನಾಟಿ. ಮತ್ತೆ ಒಂದು ಕಲ್ಲು ಮಣ್ಣು ಜಾಗ ಇತ್ತು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ, ಇದು ಕಲ್ಲು ಮಣ್ಣು, ಇದರಲ್ಲಿ ಈ ಜಾಗ ವೇಸ್ಟ್ ಆಗ್ತದೆ, ನಾನು ಏನ್ ಮಾಡ್ಬೇಕಂತ ಹೇಳಿದ್ರು. ನಾನು ಹೇಳಿದೆ ಕಲ್ಲು ಮಣ್ಣಲ್ಲಿ ಸಾಧಾರಣ 2 ಅಡಿ ಮಣ್ಣನ್ನು ತುಂಬಿಸಿ ಅದರ ಮೇಲೆ ಡ್ರಾಗನ್ ಫ್ರೂಟ್ ನಡಿ ಅಂತ. ಅವರು ಸಾಧಾರಣ 1 ಲಕ್ಷ ರೂಪಾಯಿ 3 ವರ್ಷದಲ್ಲಿ ಗಿಡ ನಾಟಿ ಮಾಡಿ 1.5 ಲಕ್ಷದ ಡ್ರಾಗನ್ ಫ್ರೂಟ್ ಅವರು ಸೇಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು 1,000 ಗಿಡ ರೆಡಿ ಮಾಡಿದ್ದಾರೆ ಸೇಲ್ ಮಾಡಲಿಕ್ಕೆ ಅವರು. ಈಗ ಸಾಮಾನ್ಯವಾಗಿ ನಾವು ಬೇರೆ ಮಲೆನಾಡು ಪ್ರದೇಶದಲ್ಲಾಗಿರ್ಬೋದು, ಬಯಲುಸೀಮೆ ಪ್ರದೇಶದಲ್ಲಾಗಿರ್ಬೋದು, ಆ ಪ್ರದೇಶಗಳಲ್ಲಿ ಮಣ್ಣಿನ ಫಲವತ್ತತೆ ಒಳ್ಳೆದಾಗಿರ್ತದೆ. ಅದೇ ನಮ್ಮ ಕರಾವಳಿ ಮಣ್ಣಿನ ಆ ಒಂದು ಆ ಫಲವತ್ತತೆ ಏನಿರ್ತದೆ ಅದು ಕಮ್ಮಿ ಇರ್ತದೆ. ಬಹುಶಃ ಇಲ್ಲಿಯ ಹವಾಮಾನ, ಮಳೆ, ಬಿಸಿಲು ಅದರಿಂದ ಆಗಿರಲೂಬಹುದು. ಕಲ್ಲು ಮಣ್ಣು ಜಾಸ್ತಿ ಸಿಗ್ತದೆ ನಮ್ಮ. ಹಾಗಿದ್ರೆ ಹೀಗಿರುವ ಪ್ರದೇಶಗಳಲ್ಲಿ ನೀವು ಈ ರೀತಿಯಾದಂತಹ ಹಣ್ಣುಗಳನ್ನು ನೆಡಬಹುದು ಅಂತ ಹೇಳ್ತೀರಿ ಅಲ್ವಾ? ಈಗ ಯಾರಿಗೋ ಒಬ್ಬ ಯುವಕನಿಗೆ ಅಥವಾ ಯುವತಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡಿ ಅವರು ತಮ್ಮ ಒಂದು ಕೈತೋಟದಲ್ಲಿಯೋ ಅಥವಾ ಒಂದು 10-15 ಸೆನ್ಸಿನ ಜಾಗದಲ್ಲಿ ಗಿಡಗಳನ್ನು, ಅದು ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಸಲಹೆ ಕೊಡುವಂತಹ ಒಂದಿಷ್ಟು ಗಿಡಗಳು ಯಾವುದು? ಒಂದಿಷ್ಟು ಅವರಿಗೆ ಸ್ವಲ್ಪ ಜಾಗ ಇದ್ರೆ ಒಂದು ರಂಬುಟನ್ ಗಿಡ ನೆಡಬಹುದು, ಒಂದು ಮ್ಯಾಂಗೋಸ್ ನೆಡಬಹುದು, ಒಂದು ಅಬಿಯು ನೆಡಬಹುದು, ಮತ್ತೆ ಜಬಟಿಕಾಬ ನೆಡಬಹುದು. ಇಂಥದ್ದು ಗಿಡಗಳನ್ನು ಒಂದೊಂದು ನಾಟಿ ಮಾಡ್ತಾ ಹೋಗಬಹುದು. ಅದಲ್ಲದೆ ಹಲಸು ಕೂಡ ನೆಡಬಹುದು. ನೋಡಿ, ಒಂದು ಈ ಡೆಂಗು ಸೂರ್ಯ, ಜೇತೊಟ್ಟಿದ್ರಿ, ವಿಯೆಟ್ನಾಂ ಸೂಪರ್ ಅರ್ಲಿ, ಮತ್ತೆ ಇಚ್ಚೇತಿಗೆ ಹೊಸ ತಳಿ ಕಾಂಬೋಡಿಯಾ ಅಂತ 1 ವರ್ಷದಲ್ಲಿ ಬರ್ತದೆ. ಅಂಥದ್ದು ಗಿಡ ನೆಡಬೇಕು. ಅಂದ್ರೆ ಜಾಸ್ತಿ ಜಾಗ ಬೇಡ, 1 ವರ್ಷದಲ್ಲಿ ಫಸಲು ಬರ್ತದೆ. ಆದರೆ ಕಂಪಲ್ಸರಿ 2 ವರ್ಷ ಬಂದದ್ದು ಮಿಡಿಯನ್ನು ತೆಗಿಲೇಬೇಕು, ಶುರುವಿನ 2 ವರ್ಷ. ಹೌದು, ಯಾಕಂದ್ರೆ ಗಿಡಗಳಿಗೆ ಸಹಿಸಿಕ್ಕೆ ತಾಕತ್ತು ಇರುವುದಿಲ್ಲ. ಒಂದು ವೇಳೆ ಬಿಟ್ಟರೆ, ಹಣ್ಣು ಆಗ್ಲಿಕ್ಕೆ ಬಿಟ್ಟರೆ ಹಣ್ಣು ಆಗ್ತದೆ, ಸೈಜ್ ಬರುವುದಿಲ್ಲ. ಆನಂತರ ನೆಕ್ಸ್ಟ್ ಇಯರ್ ಅದು ಗಿಡ ತನ್ನಷ್ಟಕ್ಕೆ ಸುಲಭವಾಗಿ ಸತ್ತು ಹೋಗ್ತದೆ. ಅದಕ್ಕೆ ಶಕ್ತಿ ಇರೋದಿಲ್ಲ, ಅದಕ್ಕೆ 2 ವರ್ಷ ತೆಗಿಲೇಬೇಕು. ಅಂದ್ರೆ ತೆಗೆದ್ರೆ ಹಾಳಾಗುದಿಲ್ಲ. ಎಳೆದ ಗುಜ್ಜೆಯನ್ನು ತೆಗೆದು ಪಲ್ಯ ಮಾಡಬಹುದು. ಮತ್ತೆ ಆ ಭೂಮಿ ಕಲ್ಲು ಗುಡ್ಡೆ ಮಣ್ಣು ಆದ್ರೆ ಫಲವತ್ತತೆ ಆಗ್ಲಿಕ್ಕೆ ತುಂಬಾ ತರಗೆಲೆ ಹಾಕ್ಬೇಕು. ನೀರಿನ ಪಶಕ್ಕೆ ಉಂಟಲ್ಲ, ತರಗೆಲೆ ಹುಡಿ ಹುಡಿ ಹುಡಿಯಾಗಿ ಒಳ್ಳೆ ಗೊಬ್ಬರ ಆಗ್ತದೆ. ಬೇಕಾದಷ್ಟು ಸೂಕ್ಷ್ಮಾಣುಜೀವಿ ಮತ್ತು ಎರೆಹುಳುಗಳು ಅಲ್ಲಿಗೆ ಬರ್ತವೆ. ಆನಂತರ ಒಂದಿಷ್ಟು ಮಣ್ಣಿಗೆ ಸುಣ್ಣ ಕೊಡುವಂತದ್ದು ಅಭ್ಯಾಸ ಮಾಡಬೇಕು. ಯಾಕಂದ್ರೆ ನಮಗೆ ಜೋರು ಮಳೆ ಬಂದು ನಮ್ಮ ಮಣ್ಣಿನಲ್ಲಿ ಇರುವಂತ ಎಲ್ಲ ಪೋಷಕಾಂಶ ಕೊಚ್ಚಿ ಹೋಗ್ತದೆ, ಮಣ್ಣು ಸ್ವಲ್ಪ ಜವಳಿ ಹುಳಿ ಆಗ್ತದೆ. ಅದಕ್ಕೆ ಸುಣ್ಣ ಕೊಟ್ಟರೆ ರಸಸಾರ ಕರೆಕ್ಟ್ ಆಗ್ತದೆ. ಕೊಯಮತ್ತೂರು ಯೂನಿವರ್ಸಿಟಿಗೆ ಹೋಗಿ ಬಂದು ಅಲ್ಲಿಂದ 2 ವೆರೈಟಿ ನೆಲ್ಲಿಕಾಯಿ ತಂದು ಎಲ್ಲರೂ ಹೇಳಿದರು ನೆಲ್ಲಿಕಾಯಿ ಇಲ್ಲಿ ಖಂಡಿತ ಆಗುವುದೇ ಇಲ್ಲ ಅಂತ ಹೇಳಿದ್ರು. ಆಗದಿದ್ದರೆ ಪರ್ವ ಇಲ್ಲ, ಗಿಡ ಒಂದು ನಾಟಿ ಮಾಡುದು. ಆಗದ್ರೆ ಪ್ರಕೃತಿ ಒಂದು ಗಿಡ ಆಗ್ತದೆ ಅಲ್ಲ, ಆಗದಿದ್ದರೆ ಅದಕ್ಕೆ ನಾನು ಕಾಳು ಮೆಣಸು ಗಿಡ ನಟ್ಟು ಬಿಡ್ತೇನೆ, ನನಗೆ ಲಾಸ್ ಇಲ್ಲ ಅಂತ ಹೇಳಿದೆ. ಮತ್ತೊಬ್ಬರು ಹೇಳಿದ್ರು ತುಂಬಾ ಹೀಟ್ ಆಗ್ಬೇಕಂತ. ನಾನು ಹೀಗೆ ಒಂದು ಕಡೆಯಲ್ಲಿ ಹೋಗುವಾಗ ಒಂದು ಪಾದ್ಯಕಲ್ಲು ಬಂಡೆಯ ಇಡೆಯಲ್ಲಿ ಒಂದು ನೆಲ್ಲಿಕಾಯಿ ಮರ ಕಂಡಿತು. ಅಲ್ಲಿ ನೆಲ್ಲಿಕಾಯಿ ಅದ, ಮಣ್ಣು ಇಲ್ಲ ಏನೂ ಇಲ್ಲ, ಇದು ನನಗೆ ಯಾಕೆ ಮಾಡಬಾರ್ದಂತ. ನಾನು ಆವಾಗಲೇ ನಮ್ಮ ಪಾದ್ಯಕಲ್ಲಲ್ಲಿ ಚಡಿ ಇತ್ತು, ಅಲ್ಲಿ 30-40 ಬುಟ್ಟಿ ಮಣ್ಣು ರಾಶಿ ಮಾಡಿ ಅದರ ಮೇಲೆ ನೆಲ್ಲಿಕಾಯಿ ನೆಟ್ಟು 2 ವರ್ಷದಲ್ಲಿ ಇಳುವರು ಬಂದಿದೆ. ಈಗ ಮರದಲ್ಲಿ, ಈಗ ನೀವು ನೋಡಿದರೆ ನಮ್ಮ ಮರದಲ್ಲಿ 2 ಮರದಲ್ಲಿ ಫುಲ್ ನೆಲ್ಲಿಕಾಯಿ ಉಂಟು. ನಿನ್ನೆ ಒಬ್ಬರಿಗೆ ತಂದು ನಾನು ತೋರಿಸ್ತೇನೆ, ಅವ್ರು ಹೇಳಿದ್ರು ನನಗೆ ಒಂದು 10 ಕಟ್ಟಿಸ್ಕೊಡಿ ಮರ, ನಾನು ಸ್ವಂತ ಗಿಡ ಮಾಡ್ತೇನೆ. ನಾನು ಗಿಡ ನೆಟ್ಟಿನ ಎಲ್ಲಿ ನೆಲ್ಲಿಕಾಯಿ ಆಗಲಿಲ್ಲ, ನನಗೆ ಕಟ್ಟಿಸ್ಬಿಡ್ತೇನೆ. ಅದು 120 ನಾನು ಮಾರಾಟ ಮಾಡ್ತೇನೆ ನೆಲ್ಲಿಕಾಯಿ. ಅದೇ, ಹಾಗಿದ್ರೆ ಬಹುಶಃ ಬರೀ ಹಣ್ಣುಗಳಿಂದ ಮಾತ್ರ ಅಲ್ಲ, ಗಿಡಗಳನ್ನ ಕಸಿ ಮಾಡಿ ಮಾರಾಟ ಮಾಡೋದ್ರಿಂದಲೂ ಕೂಡ ನಾವು ಸಂಪಾದನೆ ಮಾಡಬಹುದು. ಗಿಡಗಳು ಮಾಡಿ ಕೂಡ ಕೊಡ್ತೇನೆ, ನಡ್ತೇನೆ. ಮತ್ತೆ ನೋಡಿ, ಕೆಲವರು ಇಲ್ಲಿ ಮುಸುಂಬಿ ಆಗುದಿಲ್ಲ ಅಂತ ಹೇಳ್ತಾರೆ. ನಾನು ಒಬ್ಬರ ತೋಟಕ್ಕೆ ಹೋಗುವಾಗ ಅಲ್ಲಿ ಒಂದು ಅಡಿಕೆ ತೋಟದಲ್ಲಿ ನೆರಳಲ್ಲಿ ಮುಸುಂಬಿ ಬರುತ್ತೆ, ತುಂಬಾ ಮುಸುಂಬಿ. ಇದು ನನಗೆ ಯಾಕೆ ಹಾಕಬಾರ್ದಂತ ನಾನು ಮಾಹಿತಿ ತಿಳ್ಕೊಂಡು, ನನಗೆ ಒಬ್ಬರು ರಾಜಮಂಡ್ರಿಯಿಂದ ಗಿಡ ತರಿಸಿ ನಾಟಿ ಮಾಡಿದ್ರೆ ಮುಸುಂಬಿ ಆಗ್ತಾ ಉಂಟು, ಚೆನ್ನಾಗಿ ಸ್ವೀಟ್ ಉಂಟು ಮುಸುಂಬಿ. ಈಗ ನಾನು 25 ಗಿಡ ಮುಸುಂಬಿ ನಾಟಿ ಮಾಡುವ ಯೋಚನೆಯಲ್ಲಿ ಇದ್ದೇನೆ. ಬಹುಶಃ ಬೆಣ್ಣೆ ಹಣ್ಣು ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಸಬಹುದು ಅಂತ. ಬೆಣ್ಣೆ ಹಣ್ಣು ಇಲ್ಲಿ ಬಹಳ ಚೆನ್ನಾಗಿ ಬರ್ತದೆ, ಜಾಗೃತಿಕತೆಯಿಂದ ಬೆಳೆಸಬೇಕು. ಮಳೆಗಾಲ ಬುಡದಲ್ಲಿ ಸ್ವಲ್ಪ ನೀರು ನಿಂತರೆ ಗಿಡ ಸತ್ತು ಹೋಗ್ತದೆ. ಅದೊಂದು ಅದು ಕೆಲವರಿಗೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಎಂತ ತುಂಬಾ ನೀವು ಕೊಟ್ಟ ಗಿಡ ಸತ್ತು ಹೋಯ್ತಂತ. ಅದಕ್ಕೆ ಒಂದೇ ಕಾರಣ, ಬುಡದಲ್ಲಿ 1 ಡ್ರಾಪ್ ನೀರು ನಿಲ್ಬಾರದು, ಸ್ವಲ್ಪ ಎತ್ತರ ನಾಡಿ ಮಾಡಬೇಕು. ಯಾಕಂದ್ರೆ ನಾನು ಮೊನ್ನೆ ಬೆಣ್ಣೆ ಮೇಳ ಆಗಿತ್ತು ಚಟ್ಟಳ್ಳಿ ಫಾರ್ಮ್ ಅಲ್ಲಿ ಕೊಡಗು ಜಿಲ್ಲೆಯಲ್ಲಿ, ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರು ಬೆಣ್ಣೆ ಹಣ್ಣಿನ ತೋಟಕ್ಕೆ, ಅಡಿಕೆ ಮರದ ತೋಟಕ್ಕೆ ಹೇಗೆ ಟ್ರಂಚ್ ಮಾಡ್ತಾರೆ ಅದೇ ರೀತಿ ಟ್ರಂಚ್ ಕೊಟ್ಟಿದ್ದಾರೆ. ನಾನು ಕೂಡಲೇ ಅಲ್ಲಿಯ ವಿಜ್ಞಾನಿ ಹತ್ರ ಕೇಳಿದ್ದೆ, ವಿಜ್ಞಾನಿ ಒಳ್ಳೆ ಪರಿಚಯದವರು, ಸರ್ ಇದಕ್ಕೆ ಟ್ರಂಚ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಅವರು. ಒಂದಿಷ್ಟು ಬುಡದಲ್ಲಿ ನೀರು ನಿಂತರೆ ಬೇರು ಕೊಳೆತಕ್ಕೆ ಕೂಡಲೇ ಸಾಯ್ತು ಹೋಗ್ತದೆ. ಆದರೆ ಬೆಣ್ಣೆ ಹಣ್ಣು ಒಳ್ಳೆ ಬೆಲೆ ಇರುವಂತದ್ದು ಹಣ್ಣು, ಯಾರಿಗೂ ಕೂಡ ತಿನ್ಬಹುದು. ಅದರಲ್ಲಿ ಶುಗರ್ ಇಲ್ಲ, ಶುಗರ್ ಇದ್ದವರಿಗೆ ಕೂಡ ತಿನ್ಬಹುದು, ಕ್ಯಾಲರಿ ಜಾಸ್ತಿ. ಹೌದು, ಮತ್ತೆ ಫ್ಯಾಟ್ ಇಲ್ಲ, ಜ್ಯೂಸ್ ಮಾಡಬಹುದು, ಸಲಾದ್ ಮಾಡಬಹುದು. ಮನೆಯಲ್ಲಿ ನಮ್ಮದೇ ಶೈಲಿಯಲ್ಲಿ ನಾವು ಅದರಲ್ಲಿ ಐಸ್ ಕ್ರೀಮ್ ಮಾಡ್ತೇವೆ. ಮಕ್ಕಳು ಬಹಳ ಇಷ್ಟ ಪಡ್ತಾರೆ ಇದರದ್ದು ಐಸ್ ಕ್ರೀಮ್ ಮಾಡಿ ಐಸ್ ಕ್ರೀಮ್ ಮಾಡಿ ಅಂತ. ಅದಕ್ಕೆ ನಾನು ಈಗ 9 ಗಿಡ ನೆಟ್ಟಿದ್ದೇನೆ. ಈಗ ಮೊನ್ನೆ ನಾನು ಕೊಡಗಿನಲ್ಲಿ ಬೆಣ್ಣೆ ಹಣ್ಣು ಮೇಳ ಆಯ್ತು, ಅಲ್ಲಿಂದ 2 ವೆರೈಟಿ ತಂದಿದ್ದೇನೆ, ಅರ್ಕ ರವಿ ಅಂತ ಅರ್ಕ ಸುಪ್ರೀಂ ಅಂತ. ಅಲ್ಲಿಯ ಗಿಡದಲ್ಲಿ ಒಂದು ಇಳುವರಿ ನೋಡಿದರೆ ಉಂಟಲ್ಲ, ಯಾರಿಗೂ ಕೂಡ ಹುಚ್ಚಿ ಹಿಡಿತದೆ. ನಾವು ಕೂಡ ನಮ್ಮ ತೋಟದಲ್ಲಿ 2 ಗಿಡ ನೆಡುವ ಅಂತ. ಈಗ ನಮ್ಮ ಕಡೆ ಯಾವ ರೀತಿಯ ಯಾವ ಜಾತಿಯ ತಳಿಗಳು ಬರ್ತದೆ ಬೆಣ್ಣೆ ಹಣ್ಣು? ಅಲ್ಲ, ಬೆಣ್ಣೆ ಹಣ್ಣು ಸಾಧಾರಣ ನಮ್ಮ ಊರಿನಲ್ಲಿ ಎಲ್ಲಿ ಎಲ್ಲ ಹಣ್ಣಾಗಿದೆ ಅಲ್ಲಿ ತಂದು ನಾವು ಗಿಡ ಕಸಿ ಮಾಡಬೇಕು. ಇಲ್ಲಾಂದ್ರೆ ಲೋಕಲ್ ನರ್ಸರಿ ಅವರು ಕೆಲವರು ತಂದು ಮಾರಾಟ ಮಾಡ್ತಾರೆ. ತಂದು ಮಾರಾಟ ಮಾಡುದು ತಗೊಳ್ಬಾರದು. ಅವರು ಎಲ್ಲಿಂದ ತಂದದ್ದು, ಎಲ್ಲಿ ಎಲ್ಲಿ ಕಸಿ ಮಾಡಿದ್ದು, ಆ ಮಾಹಿತಿ ತಕ್ಕೊಂಡು ನಾವು ಗಿಡವನ್ನು ಮಾಡಬೇಕು. ಅದು ಇಲ್ಲಿಗೆ ಸುಖ ಆಗ್ತದೆ. ಉದಾಹರಣೆಗೆ ಹಾಸ್ ಅಂತ ಒಂದು ವೆರೈಟಿ ಉಂಟು. ಯಾವುದು ಹಾಸ್ ಅಂತ? ಬೆಣ್ಣೆ ಹಣ್ಣಿನಲ್ಲಿ ಒಳ್ಳೆ ಹಣ್ಣು. ಅದಕ್ಕೆ ಮೂಲ ಸಾಧಾರಣ ಗಿಡಕ್ಕೆ 1,000 ರೇಟ್ ಉಂಟು. ಎಣ್ಣೆ ಅಂಶ ಅದರಲ್ಲಿ ಜಾಸ್ತಿ. ಒಳ್ಳೆ ಚಳಿ ಬೇಕು, ಚಳಿ ಇಲ್ಲದ್ರೆ ಆಗುದಿಲ್ಲ. ಅದು ನಾವು ನೆಟ್ಟರೆ ಗಿಡ ಚೆನ್ನಾಗಿ ಬರ್ತದೆ, ಹಣ್ಣು ಕೊಡುವುದಿಲ್ಲ. ಹೌದು, ನಾನೀಗ ಲೋಕಲ್ ವೆರೈಟಿ. ಯಾರ ಮನೆಯಲ್ಲಿ ಹಣ್ಣು ಆಗ್ತದೆ, ಯಾರು ಕಸಿ ಕಟ್ತಾರೆ? ನನಗೆ ಹೆಚ್ಚಿನ ಗಿಡ ಕೊಟ್ಟಿದ್ರು ನಮ್ಮ ಒಬ್ಬರು ಆತ್ಮೀಯ ಕಸಿ ಕಟ್ಟುವವರು, ಅವರ ಕೈಯಿಂದಲೇ ತಂದು ನಾಟಿ ಮಾಡಿದ್ದೇನೆ. ಈಗ ಫಸಲು ಆಗ್ತಾ ಉಂಟು. ಮತ್ತೊಂದು ತಂದು ನೆಟ್ಟಿದ್ದೇನೆ, ಅದು ಫಿಲಿಪೈನ್ಸ್ ವೆರೈಟಿ, ಬಾಳೆಕಾಯಿ ತರ ಉದ್ದ ಆಗ್ತದೆ, ಪರ್ಪಲ್ ಕಲರ್. ಮತ್ತೆ ಮೊನ್ನೆ ನನಗೆ ಒಂದು ಥೈಲೆಂಡ್ ವೆರೈಟಿ ಸಿಕ್ಕಿತ್ತು. ಸುಳ್ಳ್ಯದಲ್ಲಿ ಒಂದು ಮರದಲ್ಲಿ ಸಿಕ್ಕಾಪಟ್ಟೆ ಆಗ್ತದೆ ಥೈಲೆಂಡ್ ವೆರೈಟಿ. ಸೀಡ್ಲೆಸ್, ಸೀಡೆ ಇಲ್ಲ, ಸೀಡೆ ಇಲ್ಲ, ಅದಕ್ಕೆ ಸಪೂರ್ ಆಗಿ ಉದ್ದ ಉಂಟು. ಅದರಂದು ನೀವು ಚಂದ ನೋಡಬೇಕು, ಮರದ ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಹುಚ್ಚಿ ಹಿಡಿತು ನನಗೆ. ನಾನು ಹೇಳಿದೆ, ಸರ್ ಅದು ಗಿಡ ಅಲ್ಲ, ಅದು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಏನು ಆಗ್ಲಿ, ಬೇರೆಯವ್ರಿಗೆ ಇನ್ನೊಮ್ಮೆ ಕೊಡಿ. ನಾನು ಇಷ್ಟು ದೂರ ಬಂದಿದ್ದೇನೆ, ನಾನು 2 ಗಿಡಕ್ಕೆ ಕೈ ಹಾಕಿದ್ದೆ, ಹಾಕಿ ಚೀಲದಲ್ಲಿ ಹಾಕಿದ್ದೆ, ಸುಮ್ಮನಾದ್ರು ಕೊಟ್ಟರು. ಅಷ್ಟು ಚಂದ ಮಾಡಿ ನೆಟ್ಟಿದ್ದೇನೆ ನಾನು. ಎಲ್ಲ ಕಡೆಯಲ್ಲಿ ನೋಡ್ತಾ ನೋಡ್ತಾ ನೋಡ್ತಾ ಗಿಡ ನಾಡ್ತಾ ಹಾಗೆ ಆಸಕ್ತಿ ಬಂದು ನಮ್ಮ ತೋಟದಲ್ಲಿ ತುಂಬಾ ವೆರೈಟಿ ಹಣ್ಣಿನ ಗಿಡಗಳನ್ನು ನಾನೀಗ ನಾಟಿ ಮಾಡಿದ್ದೇನೆ. ಕೊನೆಯದಾಗಿ ಈಗ ಯುವ ಕೃಷಿಕರಿಗೆ ಏನಾದ್ರೂ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆರೋಗ್ಯದಲ್ಲಿ ಏರುಪೇದರ ಆದರೆ ನಾವು ಡಾಕ್ಟರ್ ಬಳಿ ಹೋಗ್ತೇವೆ. ಡಾಕ್ಟರ್ ನಮಗೆ ಸಜೆಷನ್ ಕೊಡ್ತಾರೆ, ನೀವು ಹಣ್ಣುಗಳನ್ನು ತಿನ್ನಿ ಅಂತ. ಆವಾಗ ನಮಗೆ ಕಣ್ಣಿಗೆ ಕಾಣುವುದು ದ್ರಾಕ್ಷೆ, ಆಪಲ್, ದಾಳಿಂಬ. ಇದು ವಿಷದಿಂದ ಕೂಡಿದ ಹಣ್ಣು. ದಯಮಾಡಿ ನಾನು ಯುವ ಮಿತ್ರ, ನಾನು ನಿಮಗೆ ಹೇಳುವುದು, ನೀವು ಒಂದು ರಂಬುಟನ್ ನಡಿ, ಮ್ಯಾಂಗೋಷನ್ ನಡಿ, ಹಲಸು ನಡಿ, ನಿಮಗೆ ಬೇಕಾದ ಹಣ್ಣನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡಿ. ಉದಾಹರಣೆಗೆ ಥೈಲ್ಯಾಂಡ್ ನೇರಳೆ ಹಣ್ಣು ಕೂಡ ಒಂದು ವರ್ಷದಲ್ಲಿ ಇಲ್ಲಿ ಬರ್ತದೆ. ಬಿಳಿ ಹಣ್ಣು ಕೂಡ, ಬಿಳಿ ಹಣ್ಣು ಕೂಡ ವರ್ಷದಲ್ಲಿ 2 ಸಲ ಬರ್ತದೆ. ಅದು ಕೂಡ ಬಿಳಿ ನೇರಳೆ ಆಗ್ತಾ ಉಂಟು. ಚಿಕ್ಕ ಜಾಗ ಇದ್ರೆ ಸಾಕು, ಚಿಕ್ಕ ಗಿಡದಲ್ಲಿ ಹಣ್ಣು ಆಗ್ತದೆ, ವರ್ಷದಲ್ಲಿ 2-3 ಆಗ್ತದೆ. ನಾನು ಇಷ್ಟಪಡ್ತೇನೆ ಹೇಳಲಿಕ್ಕೆ, ಇಂಥದ್ದೆಲ್ಲ ಗಿಡ ನಡಿ, ನೀವು ನಡಿ ಅಂತ. ಬಹುಶಃ ಅವರು ನನ್ನ ಸಂಪರ್ಕ ಮಾಡಿದ್ರೆ ನಾನು ಸಂಪೂರ್ಣ ಅವರಿಗೆ ಉಚಿತವಾಗಿ ನಾನು ಮಾಹಿತಿ ಕೊಡ್ತೇನೆ. ಖುಷಿ ಆಯ್ತು ನಿಮ್ ಜೊತೆ ಇಷ್ಟೊತ್ತು ಮಾತಾಡಿ, ತುಂಬಾ ಮಾಹಿತಿಗಳನ್ನ ಕೊಟ್ರು. ಯಾವ ರೀತಿಯಾದಂತಹ ವಿದೇಶಿ ತಳಿಯ ಹಣ್ಣುಗಳನ್ನ ನಮ್ಮಲ್ಲಿ ನೆಡಬಹುದು, ಯಾವ್ದರಲ್ಲೆಲ್ಲ ಫಲ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ವಿದೇಶಿ ಹಣ್ಣಿನ ಗಿಡಗಳ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸ್ನೇಹಾ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿ ನೀವು ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ.

ಬೀನಾ ಬಾದಾಮಿ ಹಾಡಿರುವ ಅಲ್ಲಮ ಪ್ರಭುಗಳ ವಚನ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಶಬ್ದ